ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ರೈತ ಬಾಂಧವರೇ, ಈಗ ಕೇಳಿ ಸಿರಿಧಾನ್ಯ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಅವುಗಳ ಉಪಯೋಗ ಕುರಿತು ದಾವಣಗೆರೆಯ ಕೃಷಿಕ KM ವಿವೇಕಾನಂದಯ್ಯ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆಯ ಪ್ರಕೃತಿ ನೈಸರ್ಗಿಕ ಉತ್ಪನ್ನಗಳ ಸಂಸ್ಥಾಪಕರಾದ KM ವಿವೇಕಾನಂದಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಿರಿಧಾನ್ಯ ಉತ್ಪನ್ನಗಳ ಮೌಲ್ಯವರ್ಧನೆ, ಅವುಗಳ ಉಪಯೋಗ ಹಾಗೂ ಮಾರುಕಟ್ಟೆ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಮಾತೆ ಅಂತ ತಿಳಿಸ್ಕೊಡ್ತಾರೆ. ವಿವೇಕಾನಂದಯ್ಯ ಅವರೇ, ಕಾರ್ಯಕ್ರಮ ಸ್ವಾಗತಕ್ಕ ನಮಸ್ಕಾರ. ಸರ್, ಧನ್ಯವಾದಗಳು. ವಿವೇಕಾನಂದಯ್ಯ ಅವರೇ, ನೀವು ಎಲ್ಲಿವರೆಗೆ ವಿದ್ಯಾಭ್ಯಾಸ ಮಾಡಿದ್ರಿ? ಸರ್, ನಾನು ಓದಿರೋದು ಬ್ಯಾಚುಲರ್ ಆಫ್ ಆರ್ಟ್ಸ್. ಅದಾದಮೇಲೆ 1 ವರ್ಷ ಮಾರ್ಕೆಟಿಂಗ್ ಎಕ್ಸ್ಪರ್ಟೈಸಿಗೆ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ. ಅದಾದಮೇಲೆ ನಾನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಕಳೆದ 6 ವರ್ಷಗಳಿಂದ ಈ ಆಹಾರ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಅವುಗಳ ಬಳಕೆ, ದಿನನಿತ್ಯದ ಬಳಕೆಯಲ್ಲಿ ನಮ್ಮ ಆರೋಗ್ಯದಲ್ಲಿ ಆಗುವ ಬದಲಾವಣೆಗಳು, ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂತ ಬಂದಿದ್ದೀನಿ. ಇದರ ಜೊತೆಗೆ ನಾವು ಒಂದು MSME ರಿಜಿಸ್ಟ್ರೇಷನ್ ಒಂದು ಸಂಸ್ಥೆ ಕೂಡ ಪ್ರಾರಂಭ ಮಾಡಿದ್ದೀನಿ. ಆ ಸಂಸ್ಥೆಯ ಹೆಸರು ಪ್ರಕೃತಿ ನೈಸರ್ಗಿಕ ಉತ್ಪನ್ನಗಳು, ಇಂಗ್ಲೀಷ್ನಲ್ಲಿ ಪ್ರಕೃತಿ ನ್ಯಾಚುರಲ್ ಪ್ರಾಡಕ್ಟ್ಸ್. ನಾವು ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ಡ್ರೈ ಫ್ರೂಟ್ಸಿಗೆ ಬೇಳೆಕಾಳುಗಳು, ಎಣ್ಣೆಕಾಳುಗಳು ಎಲ್ಲ ನೈಸರ್ಗಿಕವಾಗಿ ಬೆಳೆದ ರೈತರ ಹತ್ರ ತಗೊಂಡು ಖರೀದಿ ಮಾಡಿ ಅದನ್ನು ನಾವು ಜನಗಳಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸಾವಯವ ಕೃಷಿಕರು. ಅವರಿಗೆ ನನ್ನ ಮೊಟ್ಟ ಮೊದಲೇ ಧನ್ಯವಾದಗಳು. ಈಗ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಂಥವ್ರು, ಬೇರೆ ಬೇರೆ ಇದಕ್ಕೆಲ್ಲ ಇದ್ದಂಥವ್ರು, ಯಾಕೆ ಈ ಒಂದು ಸಿರಿಧಾನ್ಯಗಳ ಕಡೆಗೆ ಆಸಕ್ತಿ ಬಂತು ನಿಮಗೆ? ಸರ್, ಇವತ್ತಿನ ಕಾಲದಲ್ಲಿ ಎಲ್ಲರೂ ದುಡಿತಾ ಇದ್ದಾರೆ, ದುಡ್ಡಿಗೆ ಯಾರ ಹತ್ರನೂ ಏನೂ ಚಿಂತೆ ಇಲ್ಲ. ಬಟ್ ಆದರೆ ಎಲ್ಲರಿಗೂ ಆರೋಗ್ಯದ ಸಮಸ್ಯೆ ಭಾಳ ಇದೆ ಸರ್. ಈಗ ನಾವು ಮಾರ್ಕೆಟಲ್ಲಿ ಸಿಗುವ ಕನಿಷ್ಠ 100 ಉತ್ಪನ್ನಗಳು ಸಿಗುತ್ತಂದರೆ ನಾವು ಹೇಳ್ಬೋದು 90 ಉತ್ಪನ್ನಗಳಲ್ಲಿ ಕಲಬೆರಕೆ ಅಂಶ ಇದ್ದೇ ಇದೆ. ಅದು ಹೇಳ್ಬೋದು ಅಂದರೆ ಒಂದು ಬಿಳಿ ಅಕ್ಕಿ ತಗೋಬೋದು ಎಕ್ಸಾಂಪಲ್ಲು, ಅದರಲ್ಲಿ ನಮಗೆ ವೈಟು ಜಾಸ್ತಿ ಆಗಬೇಕಂತೇಳಿ ಎಲ್ಲ ಪೋಷಕಾಂಶಗಳು ಕಂಪ್ಲೀಟ್, ಎಲ್ಲ ಪೋಷಕಾಂಶಗಳು ತೆಗೆದು ಅಂದರೆ ಫುಲ್ ಕಂಪ್ಲೀಟ್ ಪಾಲಿಷ್ ಮಾಡಿ ಅಪ್ ಟು 7 ಕೋಟಿಂಗ್ವರೆಗೂ ಪಾಲಿಷ್ ಮಾಡ್ತಾರೆ. ಪಾಲಿಷ್ ಮಾಡಿ ಆಮೇಲೆ ಸಿಲ್ಕ್ ಥರ ಬರಬೇಕು, ಒಂದಕ್ಕೊಂದು ಅಂಟಬಾರ್ದು ಅಂತೇಳಿ ಮೇಣ ಸಾವಿರ್ಬಿಡ್ತಾರೆ. ಸೊ ಈ ಥರ ಎಲ್ಲ ಸಮಸ್ಯೆಗಳು ಮಾರ್ಕೆಟಲ್ಲಿದೆ. ಇದು ಒಂದು ಹಕ್ಕಿ, ಇದು ಎಕ್ಸಾಂಪಲ್. ಸೊ ನಾವು ಇದರಿಂದ ಹೊರಗಡೆ ಬರಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಫಸ್ಟ್ ನಿರ್ಧಾರ ಮಾಡಿದಾಗ ನಾವು ಅಕ್ಕಿಗಳ ಬಗ್ಗೆ, ಸಿರಿಧಾನ್ಯಗಳ ಬಗ್ಗೆ, ಬೇಳೆಕಾಳುಗಳ ಬಗ್ಗೆ ಎಲ್ಲ ತಿಳ್ಕೊಂತ ಹೋದಾಗ ಆವಾಗ ನಮಗೆ ಕಂಡು ಬಂತು. ಯಾವ ರೀತಿ ಕಂಡು ಬಂತು ಅಂದರೆ ಆಹಾರದಿಂದ ನಮ್ಮ ಮನುಷ್ಯನದು ಆಯಸ್ ಎಷ್ಟು ಕಡಿಮೆ ಆಗ್ತಾಯಿದೆ. ಸೊ ಇಂಡಿಯಾದಲ್ಲಿ ಯಾಕೆ ಹ್ಯೂಮನ್ ಕೆಪಾಸಿಟಿ ಕಡಿಮೆ ಆಗ್ತಾಯಿದೆ ಅಂದರೆ ಮನುಷ್ಯನ ಸಾಮರ್ಥ್ಯ ಕಡಿಮೆ ಆಗ್ತಾಯಿದೆ. ಇವಾಗ ಇಂಜಿನಿಯರಿಂಗ್ ಮಾಡಿಕೊಂಡು, ಡಾಕ್ಟ್ರ್ ಮಾಡಿಕೊಂಡು ಅವ್ರ ಲೈಫ್ ಸ್ಪ್ಯಾನ್ 40 ಇಯರ್ಸಿಗೆ ಎಂಡ್ ಆಗ್ತಾಯಿದೆ. ಈ ಡಿಗ್ರಿ ಓದಿರೋ ಹುಡುಗರು ಬೆಂಗಳೂರಿಗೆ ಹೋಗ್ತಾರೆ, 10 ವರ್ಷಕ್ಕೆ ವಾಪಸ್ ಬಂದುಬಿಡ್ತಾರೆ. ಅವರು ಅವ್ರ ಕೆಲಸದಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಸ್ಟ್ರೆಸ್ ಇದೆ ಲೈಫಲ್ಲಿ. ಸೊ ಇದೆಲ್ಲ ಕಾರಣದಿಂದ ನಾವು ಆಹಾರದ ಕಡೆಗೆ ಭಾಳ ಗಮನವಹಿಸಿದ್ವಿ ಸರ್. ಅದಾದಮೇಲೆ ಇದನ್ನು ಜನಕ್ಕೆ ತಲುಪಿಸ್ಬೇಕು ಅಂತೇಳಿ ನಾವೇ ಒಂದು ಸಂಸ್ಥೆ ಪ್ರಾರಂಭ ಮಾಡಿ ಕಳೆದ 6 ವರ್ಷಗಳಿಂದನೂ ಮಾಡ್ತಾಯಿದ್ದೇವೆ ಸರ್. ಈ ಕಲಬೆರಕೆ ಒಂದಲ್ದಲೇ ಹೆಚ್ಚೆಚ್ಚು ಈ ರಾಸಾಯನಿಕಗಳನ್ನ, ಕ್ರಿಮಿನಾಶಕಗಳನ್ನ ಬಳಸಿ ನಮ್ಮ ಆಹಾರದಲ್ಲೂ ಹೆಚ್ಚೆಚ್ಚು ವಿಷ ಹೋಗ್ತಾ ಇದೆ ಆಹಾರ ಅನ್ಸುತ್ತೆ. ಹೌದು ಸರ್, ಈ ಆಹಾರದಲ್ಲಿ ಬೆಳೆಯುವಾಗ ಏನು ನಾವು ರಾಸಾಯನಿಕಗಳು ಬೆಳೆಸ್ತೀವಲ್ಲ, ಇದರಿಂದ ಏನಾಗುತ್ತೆ ಅಂತಂದರೆ ಆಹಾರದ ಮೂಲಕ ನಮ್ಮ ದೇಹ ವಿಷವಾಗಿ ಪರಿವರ್ತನೆಗೊಳ್ತಾಯಿದೆ. ಇದಕ್ಕೆ ಪರಿಹಾರ ಏನಂತಂದರೆ ಆಹಾರವಾಗಿ ನಮ್ಮ ದೇಹನ ವಿಷವ ಮಾಡ್ತಾ ಇದ್ದೀವಿ, ಜೊತೆಗೆ ಅದನ್ನು ಭೂಮಿಗೆ ಉಣಿಸಿ ಭೂಮಿನ ನಾವು ಇನ್ಫರ್ಟೈಲ್ ಮಾಡ್ತಾ ಇದ್ದೀವಿ ಸರ್, ಅಂದರೆ ಬಂಜೆ ಭೂಮಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನಾವು ರೈತರು ಫಸ್ಟ್ ನಮಗೆ ಒಳ್ಳೆಯ ಆಹಾರ ಪದಾರ್ಥಗಳು ಬೆಳೆದುಕೊಟ್ಟಾಗ ನಾವು ನಮ್ಮಂಥವ್ರು ಇನ್ನೂ 10 ಜನ ಇನ್ನೂ ನಿಮ್ಮ ಮೂಲಕ ನಾವೇನಾದರೂ ಕೆಲಸ ಮಾಡ್ಬೋದು. ನೀವೇನು ಮಾಡಲಿಲ್ಲ, ನೀವು ಇದರ ಬಗ್ಗೆ ಆಸಕ್ತಿ ತೋರಿಸ್ಲಿಲ್ಲ ಅಂದರೆ ಇಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ನೀವು ರೈತರು ಎಷ್ಟು ನಮಗೆ ನೈಸರ್ಗಿಕವಾಗಿ ಉತ್ಪನ್ನ ಬೆಳೆದುಕೊಡ್ತೀರಾ, ನಿಮ್ಮಿಂದ ನಾವು ಇಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು, ಜನಕ್ಕೆ ಒಳ್ಳೆ ಉತ್ಪನ್ನಗಳು ತಲುಪಿಸ್ಬೋದು. ಅದರಿಂದ ದಯವಿಟ್ಟು ಎಲ್ಲ ರೈತರು ಕ್ರಮೇಣ, ಕಾಲ ಒಂದೇ ಸಮಕ್ಕೆ ಆಗಲ್ಲ, ಕಾಲಕ್ರಮೇಣ ನಿಧಾನಕ್ಕೆ ಭೂಮಿಯನ್ನು ರಾಸಾಯನಿಕ ಮುಕ್ತಗೊಳಿಸ್ರಿ. ರೈತರು ಬೆಳೆದಂಥ ಸಿರಿಧಾನ್ಯಗಳು ಅವ್ನು ಮಾತ್ರ ತಗೊಂಬಿಟ್ಟು ನಿಮ್ಮ ಮೌಲ್ಯವರ್ಧನೆ ಮಾಡ್ತಾರೆ, ನೀವೇ ಸ್ವತಃ ನೀವೇನು ಉತ್ಪನ್ನಗಳು ಬೆಳೀತಿಲ್ಲ? ಸರ್, ನಾವು ಮೂಲತಃ ರೈತರೇ. ಆದರೆ ಏನಾಯಿತು, ನಮ್ಮದು ವಿದ್ಯಾಭ್ಯಾಸ ಎಲ್ಲ ಆದಮೇಲೆ ಜೀವನಕ್ಕೋಸ್ಕರ ಇಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡಿದಾಗ ಮೆಡಿಕಲ್ ರೆಪ್ ಆಗಿ ಸ್ಟಾರ್ಟ್ ಮಾಡಿ ಹಾಗೆ ಮಾಡ್ತಾ ಮಾಡ್ತಾ ಇಲ್ಲಿ ಸಿಟಿಗೆ ಇಲ್ಲಿ ಕೆಲಸ ಮಾಡ್ಕೊತ ಇಲ್ಲೇ ನಾವು ವಾಸಸ್ಥಳ ಕಂಡ್ಕೊಂಡೇ ಇರೋದ್ರಿಂದ ನಮಗೆ ಈಗ ಹೋಗಿ ಸದ್ಯಕ್ಕೆ ಮಾಡೋಕೆ ಆಗ್ತಾ ಇಲ್ಲ. ಆದರೆ ನಮಗೆ ಭಾಳ ಉತ್ಸಾಹ ಇದೆ ಏನಾದರೂ ಮಾಡಿ ಈ ಕೃಷಿಯಲ್ಲಿ ನಾವು ಮಾಡಬೇಕಂತ. ಬಟ್ ಈಗ ಈ ಕ್ಷಣಕ್ಕೆ ಈ ದಿನಕ್ಕೆ ನಾವು ತೊಡಗಿಕೊಂಡಿಲ್ಲ. ಬಟ್ ಆದರೆ ನಮಗೆ ರೈತ ಬಾಂಧವರು ತುಂಬ ಜನ ಪರಿಚಯ ಇದ್ದಾರೆ, ಅವರು ತುಂಬ ಜನ ಆರ್ಗ್ಯಾನಿಕ್ ಬೆಳೆಯೋರ ಸಂಪರ್ಕ ಇದೆ, ಅವರೆಲ್ಲ ಆ ಥರ ಮಾಡಿದಾಗ ನಮಗೂ ಒಂದು ಉತ್ಸಾಹ ಬರುತ್ತೆ. ಅವರಿಗೆಲ್ಲ ನಮ್ಮ ಧನ್ಯವಾದಗಳು ಸರ್. ಮತ್ತೊಮ್ಮೆ ಈಗ ಈ ಸಿರಿಧಾನ್ಯಗಳ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡ್ತೀರಾ ಅಂತಂದರೆ ಯಾವ್ಯಾವ ಸಿರಿಧಾನ್ಯ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡ್ತಾರೆ ಸರ್? ಸಿರಿಧಾನ್ಯಗಳಲ್ಲಿ ಮೇಜರಾಗಿ ಒಟ್ಟು 6, ಅದ್ರ ಜೊತೆಗೆ ನಾವು ರಾಗಿ ಜೋಳ ಸಜ್ಜೆ ಸೇರಿದರೆ 9, ಇವನ್ನು ನವಧಾನ್ಯಗಳು ಅಂತ ಕರಿತೀವಿ ಸರ್. ಈ ರಾಗಿ ಜೋಳ ಸಜ್ಜೆ ಜೊತೆಗೆ ಸಾಮೆ ಹರಕ ಉದುಲು ಬರಗು ಕೊರಲೆ ಇಷ್ಟು ಸೇರಿ 9 ಸಿರಿಧಾನ್ಯಗಳು ಆಗತ್ತೆ ಸರ್. ಈ ಸಿರಿಧಾನ್ಯಗಳು ಮೌಲ್ಯವರ್ಧನೆ ಎಷ್ಟು ಉಪಯೋಗ ಆಗುತ್ತೆ ಮನುಷ್ಯನಿಗೆ ಅಂತ ಅಂದರೆ ಸರ್, ಇವಾಗ ಸಿರಿಧಾನ್ಯಗಳಲ್ಲಿ ನಮ್ಗೆ ಏನು ಮೇಜರಾಗಿ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದರಲ್ಲಿ ಫೈಬರ್ ಅಂಶ ತುಂಬ ಜಾಸ್ತಿ ಇರುತ್ತೆ ಸರ್. ಇವಾಗ ಏನಾಗಿದೆ ನಮಗೆ ಏಕದಳ ಧಾನ್ಯದಲ್ಲಿ ಅಕ್ಕಿ ಬಿಟ್ಟರೆ ಬೇರೆ ಧಾನ್ಯ ಇಲ್ಲ ಅಂತ ನಾವು ಆಲ್ರೆಡಿ ಇದು ಮಾಡಿದೆ. ಸೊ ಅಕ್ಕಿ ಬಿಟ್ಟು ತುಂಬ ಧಾನ್ಯಗಳಿದ್ದಾವೆ. ಈಗ ಏನಾಗುತ್ತೆ, ಸಿರಿಧಾನ್ಯಗಳು ಜನ ನೇರವಾಗಿ ಬಳಸಲಿಕ್ಕೆ ಅಷ್ಟು ಆಸಕ್ತಿ ತೋರ್ತಾ ಇಲ್ಲ. ಏನಕ್ಕಂದರೆ ಒಂದು ಗಂಟೆ ನೆನೆ ಇಡಬೇಕು, ಆಮೇಲೆ ಅದನ್ನು ಮಾಡೋದಕ್ಕೆ ಸ್ವಲ್ಪ ಪೇಶನ್ಸ್ ಬೇಕು, ಆಮೇಲೆ ರುಚಿ ಈಗ ಒಗ್ಗಿಕೊಂಡು ಬಿಟ್ಟಿದ್ದಾರೆ ಬಿಳಿ ಅಕ್ಕಿಗೆ, ಅಲ್ಲಿಂದ ಹೊರಗಡೆ ಬರುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಈ ಸಿರಿಧಾನ್ಯ ಉಪಯೋಗ ಮಾಡಿ ದೋಸೆ ಹಿಟ್ಟು ಮಾಡ್ತೀವಿ, ಸಿರಿಧಾನ್ಯದಲ್ಲಿ ನವಣೆ ಉಪಯೋಗ ಮಾಡಿ ಪೊಂಗಲ್ಲು ಮತ್ತು ಇದು ಬಿಸಿಬೇಳೆ ಬಾತಿಂದು ಇದನ್ನೆಲ್ಲ ರೆಡಿ ಮಿಕ್ಸ್ ಕೊಡ್ತೀವಿ. ಜೊತೆಗೆ ನಮ್ಮದು ಒಂದು 42 ಆಹಾರ ಪದಾರ್ಥ ಸೇರಿಸಿ ಅದರಲ್ಲಿ ಮೇಜರಾಗಿ ಸಿರಿಧಾನ್ಯ ಹಾಕಿ ನಾವು ಒಂದು ಮಾಲ್ಟ್ ಮಾಡ್ತೀವಿ ಸರ್. ಈ ಮಾಲ್ಟು 1 ವರ್ಷದ ಮಗುವಿಂದ ಹಿಡಿದು 100 ವರ್ಷದವರೆಗೂ ಯಾರು ಬೇಕಾದರೂ ತಗೋಬೋದು. ಇದು ಕರ್ನಾಟಕದಲ್ಲಿ ತುಂಬ ಅತ್ಯಂತ ಯಶಸ್ವಿಯಾಗಿ ಕಳೆದ 6 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರಾಸಾಯನಿಕ ಬೆಳೆಸಿಲ್ಲ, ಬಣ್ಣ ಬೆಳೆಸಿಲ್ಲ, ಕೆಮಿಕಲ್ ಬೆಳೆಸಿಲ್ಲ, ಪ್ರಿಸರ್ವೇಟಿವ್ ಬೆಳೆಸಿಲ್ಲ, ಅಡಿಕ್ಟಿವ್ಸ್ ಬೆಳೆಸಿಲ್ಲ. ಸೊ ಇದರಿಂದ ಏನಾಗುತ್ತೆ, ನಾವು ಜೊತೆಗೆ ನಮ್ಮದು ಸಿರಿಧಾನ್ಯದ ಜೊತೆ ಸೇರಿ ಮಾಡಿರೋ ಮಾಲ್ಟು ತುಂಬ ದಿನ ಶೆಲ್ಫ್ ಲೈಫು ಇರೋದಿಲ್ಲ, ಯಾಕಂದರೆ ನಾವು ಯಾವುದೂ ಪ್ರಿಸರ್ವೇಟಿವ್ ಹಾಕಿರೋದಿಲ್ಲ. ಸೊ ಇದು ಎಲ್ಲ ಉತ್ಪನ್ನಗಳಿಗಿಂತನೂ ಅಂದರೆ ಬೆಳಿಗ್ಗೆ ನಾವು ಎದ್ದು ಏನು ಕಾಫಿ ಟೀ ಇದಕ್ಕೆಲ್ಲ ಅಡಿಕ್ಟ್ ಆಗಿದ್ದೀವಲ್ಲ ಅದಕ್ಕಿಂತ ಇದು ಭಾಳ ಒಳ್ಳೆಯದು ಸರ್, ಉತ್ತಮ. ಸೊ ದಿನದ ಎಂಟೈರ್ ಎನರ್ಜಿ ತುಂಬ ನಿಮಗೆ ಲೈವ್ಲಿಯಾಗಿ ಲೈಟಾಗಿ ಫೀಲ್ ಆಗುತ್ತೆ ಸರ್. ಅದು ನಾವು ಮಾಡೋ ಉತ್ಪನ್ನಗಳು ಸರ್. ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡಿ ಉತ್ಪನ್ನಗಳು ಮಾರಾಟ ಮಾಡೋದಷ್ಟೇ ಅಲ್ದಲ್ಲೇ ನೀವು ಸ್ವತಃ ಬಳಸ್ತಾ ಇದ್ರಾ? ಸರ್, ನಾವು ಬಳಸಿ ನಮಗೆ ಚೆನ್ನಾಗಾಗಿ ನಾವು ಫಸ್ಟು ಎಲ್ಲ ನಮ್ಮ ಪರಿಚಯದವ್ರಿಗೆ ಕೊಟ್ಟು ಅವರು ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ನಾವು ಒಂದು ಸಂಸ್ಥೆನ ಪ್ರಾರಂಭ ಮಾಡಿ ಆ ಸಂಸ್ಥೆ ಮೂಲಕ ಜನಗಳಿಗೆ ತಲುಪಿಸ್ಲಿಕ್ಕೆ ನಾವು ಒಂದು ಬ್ಯಾಂಕಿನವ್ರ ಸಹಕಾರ ತಗೊಂಡು ಅದ್ರ ಮೇಲೆ ಒಂದು ಬ್ರ್ಯಾಂಡಿಂಗ್ ಅಂತ ಮಾಡಿ ಮಾಡ್ತಾ ಇದ್ದೀವಿ ಸರ್. ಜನಗಳು ಸ್ವಲ್ಪ ಏನು ರೆಸ್ಪಾನ್ಸು ನಿಧಾನಕ್ಕೆ ಬರ್ತಾ ಇದೆ ಸರ್. ಬಟ್ ಕಳೆದ ಸ್ಟಾರ್ಟಿಂಗ್ ನಾವು ಮಾಡಿದಾಗ 6 ವರ್ಷದ ಕೆಳಗಡೆ ನಾವು ಏನು ಪಡ್ತಾ ಇದ್ವಲ್ಲ ಆ ಕಷ್ಟದ ಸ್ವಲ್ಪ ಕಡಿಮೆ ಆಗಿದೆ. ಈಗ ಜನಗಳು ತಾವಾಗಿಯೇ ಫೋನ್ ಮಾಡಿ ನಮಗೆ ಆರ್ಡರ್ ಕೊಡ್ತಾರೆ, ಜೊತೆಗೆ ನಮಗೆ ಬೇರೆಯವ್ರಿಗೂ ಹೇಳಿರೋ ಉದಾಹರಣೆಗಳು ಸಾಕಷ್ಟಿವೆ ಸರ್. ಅಲ್ಲಿ ಬಂದೆ ತಗೊಂಡು ಹೋಗ್ಬೇಕಾದ್ರೆ ನೀವು ಏನಾದರೂ ಬೇರೆ ಬೇರೆ ಒಂದು ಸಾವಯವ ಸಂತೆ ಈ ಟೈಪ್ ಏನಾದರೂ ಮಾಡಿ ಅಲ್ಲಿ ಗ್ರಾಹಕರಿಗೆ ತಲುಪಿಸೋಂಥ ವ್ಯವಸ್ಥೆ ಮಾಡ್ತೀರಾ? ಸರ್, ನಾವು ಸಂಸ್ಥೆ ಪ್ರಾರಂಭ ಮಾಡಿದ ಮೊದಲ ದಿನದಿಂದನೇ ನಾವು ಏನು ತಲೆಯಲ್ಲಿ ಮಾಡ್ಕೊಂಡಿದ್ವಿ ಯೋಜನೆ ಅಂದರೆ ಜನರೆಡೆಗೆ ನಾವು ಅಂತೇಳಿ ಒಂದು ಯೋಚನೆ ಮಾಡಿದ್ವಿ. ಈಗಲೂ ಈ ಕ್ಷಣಕ್ಕೂ ಜನರೆಡೆಗೆ ನಾವು ಹೋಗ್ತಾ ಇದ್ದೀವಿ. ಅಂದರೆ ಅವ್ರು ಫೋನ್ ಮಾಡಿದಾಗ ಒಂದು ನಮಗೆ ಸಾಧ್ಯ ಆದರೆ ನಾವೇ ಹೋಗಿ ಕೊಟ್ಟು ಇದು ಮಾಡ್ತೀವಿ. ಬೇರೆ ಊರಲ್ಲಿ ಏನಾದರೂ ಇತ್ತು ಅಂದರೆ ಕೊರಿಯರ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ವಾರಕ್ಕೆ ಒಮ್ಮೆ GKVK ಅಂತ ಒಂದು ಸಂಸ್ಥೆ ಇದೆ ದಾವಣಗೆರೆಯಲ್ಲಿ, ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ, ಇಲ್ಲಿ ನಮಗೆ ಒಂದು ಜಾಗ ಕೊಟ್ಟಿದ್ದಾರೆ ಶನಿವಾರ. ಸೊ ಆ ಜಾಗದಲ್ಲಿ ನಾವು ಬಂದು ಎಲ್ಲ ಗ್ರಾಹಕರಿಗೆ ಶ್ಯಾಂಪಲ್ ಕೊಟ್ಟು ಅದರಲ್ಲಿ ಅವರಿಗೆ ಚೆನ್ನಾಗಿ ಅನಿಸಿದರೆ ಅವರಿಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ಬೇರೆ ದಿನಗಳಲ್ಲಿ ಅವ್ರು ನಮಗೆ ಫೋನ್ ಮಾಡಿದರೆ ಹೋಮ್ ಡೆಲಿವರಿ ಫೆಸಿಲಿಟಿ ಎಲ್ಲ ಕೊಡ್ತಾ ಇದ್ದೀವಿ ಸರ್. ದಾವಣಗೆರೆಯಲ್ಲಿ ಒಂದಿನ ಅಥವಾ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲೂ ವಾರದಲ್ಲಿ ಇಷ್ಟು ದಿವಸ ಮಾರಾಟ ಮಾಡೋ ಒಂದು ವ್ಯವಸ್ಥೆ ಮಾಡಬೇಕನ್ನೋ ಉದ್ದೇಶ ಏನಾದರೂ ಇದೆಯಾ? ಸರ್, ನಮಗೆ ಉದ್ದೇಶ ಭಾಳ ದೊಡ್ಡದಾಗಿದೆ. ಇವಾಗ ನಮಗೆ ಎಲ್ಲ ಸ್ವಸಹಾಯ ಸಂಘಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಅಥವಾ ಅವ್ರು ನಮ್ಮನ್ನು ಸಂಪರ್ಕ ಮಾಡಿದ್ರೂ ಅಡ್ಡಿ ಇಲ್ಲ ಸರ್. ನಾವು ಅವರಿಗೆ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಸರ್ ಯಾವುದೇ ಒಂದು ರೂಪಾಯಿನೂ ನಾವು ಏನು ತಗೊಳಲ್ಲ. ನಮ್ಮ ಇಡೀ ಆಹಾರ ವ್ಯವಸ್ಥೆಯಲ್ಲಿ ನಾವುಗಳು, ನಮ್ಮ ಮತ್ತು ಆಹಾರ ವ್ಯವಸ್ಥೆಯ ಒಡನಾಟ ಹೇಗಿರಬೇಕು, ಇದೆಲ್ಲದ್ರ ಬಗ್ಗೆ ಬರೀ ಸಿರಿಧಾನ್ಯ ಒಂದಿಲ್ಲ, ಫುಲ್ಲು ಸರ್ ಎಲ್ಲ ಆಹಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಟ್ರೈನಿಂಗ್ ಕೊಟ್ಟು ನಾವೇ ಪ್ರಾಡಕ್ಟ್ಸ್ನ ಅಂದರೆ ಉತ್ಪನ್ನಗಳನ್ನು ರೆಡಿ ಮಾಡಿ ಅವರಿಗೆ ನಾವು ಕೊಟ್ಟು ಅಂದರೆ ಕ್ರೆಡಿಟ್ ರೂಪದಲ್ಲಿ ಕೊಟ್ಟು ಅವರನ್ನು ನಾವು ಸಬಲೀಕರಣ ಮಾಡಬೇಕು ಅನ್ನೋದು ಒಂದು ದೊಡ್ಡ ಉತ್ಸಾಹ ಇದೆ. ಅದಕ್ಕೆ ನಮ್ಮ ಎಲ್ಲ ಸಹಕಾರ ಸಂಘದವರು, ಮಹಿಳಾ ಸ್ವಸಹಾಯ ಸಂಘದವರು, ಇವರು ಏನಾದರೂ ನಮ್ಮನ್ನು ಸಂಪರ್ಕ ಮಾಡಿದರೆ ನಾವು ನಿಮಗೆ ನಾವು ತರಬೇತಿಯನ್ನೇ ನೀಡಿ ತರಬೇತಿ ಮೂಲಕ ಅವರನ್ನು ಒಂದು ಸಬಲೀಕರಣ ಮಾಡಿ ಇನ್ ಕೇಸ್ ಏನಾದರೂ ಅವರಿಗೆ ಹಣಕಾಸಿನ ಅಡಚಣೆ ಏನಾದರೂ ಇತ್ತಂದರೆ ಯಾವ ಮಾರ್ಗದಲ್ಲಿ ಹೋದರೆ ಅವರಿಗೆ ಹಣದ ಸಹಾಯ ಸಿಗುತ್ತದೆ. ಅದಕ್ಕೆ ತುಂಬ ಸ್ಕೀಮ್ಸ್ ಇದ್ದಾವೆ ಸರ್ ಗೌರ್ಮೆಂಟಿಂದ, ಅದ್ರ ಮೂಲಕ ಫಾರ್ ಎಕ್ಸಾಂಪಲ್ಲು ಮುದ್ರಾ ಇರ್ಬೋದು, ಕೃಷಿ ಇಲಾಖೆಯವರು ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಂತೇಳಿ ಎಲ್ಲ ಡಿಸ್ಟಿಕ್ಕಲ್ಲೂ ಮಾಡ್ತಾ ಇದ್ದಾರೆ ಸರ್. ಅದ್ರ ಮೂಲಕ ಸ್ವಸಹಾಯ ಸಂಘದವ್ರಿಗೆ ಇರ್ಬೋದು, ಆಮೇಲೆ ಮುನ್ಸಿಪಾಲ್ಟಿಯಲ್ಲಿ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷಿನ್ ಅಂತ ಒಂದು ಪ್ರೋಗ್ರಾಮ್ ಇದೆ ಸರ್, ಅದ್ರ ಮೂಲಕ ಲೋನ್ ವ್ಯವಸ್ಥೆ ಇದೆ. ಸೊ ತುಂಬ ವ್ಯವಸ್ಥೆ ಇದೆ, ಜನರು ಇದನ್ನು ಉಪಯೋಗ ಮಾಡ್ಕೋಬೇಕು. ಉಪಯೋಗ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ನಮ್ಮ ಜೊತೆಗೆ ಇರೋರು ಎಲ್ಲ ಬೆಳಿತೀವಿ ಸರ್. ಸೊ ಅದಕ್ಕೆ ಎಲ್ಲ ಏನಾದರೂ ಅವಕಾಶ ಸಿಕ್ಕರೆ ಮಾಡ್ತೇವೆ ಸರ್. ಈ ಮಹಿಳಾ ಸಂಘಗಳು, ಈ ಸಹಕಾರ ಸಂಘಗಳು ಏನಾದರೂ ಆಸಕ್ತಿ ತೋರಿಸ್ತದಾವ ಸರ್? ಇಲ್ಲಿವರೆಗೂ ತುಂಬ ಜನ ಕೇಳ್ಕೊಂಡು ಹೋಗ್ತಾರೆ, ಬಟ್ ವಾಪಸ್ ಬರಲ್ಲ. ಇವಾಗ ನಾವು ಅವರು ಇಂಟ್ರೆಸ್ಟ್ ಇಲ್ಲದಾಗ ನಾವು ಹೋದರೆ ಏನಾಗುತ್ತೆ, ಅವ್ರಿಗೆ ಆಸಕ್ತಿ ಬರೋದಿಲ್ಲ ಸರ್. ಬಟ್ ಆದರೆ ನಾವು ನಮ್ಮ ಪ್ರಯತ್ನ ಏನಿದೆ ಅಲ್ಲ ಅಂದರೆ ಜನಕ್ಕೆ ಒಳ್ಳೆಯ ಉತ್ಪನ್ನ ತಲುಪಿಸ್ಬೇಕಂತ, ಅದು ಯಾವತ್ತೂ ಕಂಟಿನ್ಯೂ ಇರುತ್ತೆ ಸರ್. ಅದನ್ನು ನಾವು ಯಾವುದೇ ಅಡಚಣೆ ಬಂದ್ರೂ ನಿಲ್ಲಿಸಿಲ್ಲ. ಒಂದು ಉದಾಹರಣೆ ಹೇಳಬೇಕಂದ್ರೆ, ನಾವು ಸಂಸ್ಥೆ ಪ್ರಾರಂಭ ಮಾಡಿದಾಗ ಒಂದು 60 ಕೆಜಿ ನಾವು ಮೌಲ್ಯವರ್ಧನೆ ಮಾಡಿದ್ವಿ ಮಾಲ್ಟು, ಒಂದು ಎಷ್ಟು ಒಂದು ಎಕ್ಸ್ಪೆನ್ಸ್ ಎಲ್ಲ ಬಂತು. ನಾವು ಅದನ್ನು ಫಸ್ಟು ನಾವು ಜನರ ಹತ್ರ ಡೈರೆಕ್ಟಾಗಿ ಹೋಗಲಿಲ್ಲ, ತಪ್ಪು ಮಾಡಿದ್ವಿ. ಅದು ನಾವೇನು ಮಾಡಿದ್ವಿ, ಅಂಗಡಿಗಳಲ್ಲಿ ನಾವು ಇಟ್ವಿ ಅದನ್ನು. ಅವಾಗೇನಾಯಿತು, ಒಂದು ತಿಂಗಳು 2 ತಿಂಗಳು ನಮಗೆ ಪೇಮೆಂಟಿಗೆ ರಿಕವರಿಗೆ ಹೋಗುವಾಗ ವಸೂಲಿ ಮಾಡುವಾಗ ಅಮೌಂಟ್ ಏನಾಯಿತು, ಅಷ್ಟು ವಾಪಸ್ ಬಂತು. ಅವತ್ತು ನಾವು ನಿರ್ಧಾರ ಮಾಡಿದ್ವಿ ಸರ್, ನಮ್ಮ ಉತ್ಪನ್ನಕ್ಕೆ ಬೆಲೆ ಸಿಗಬೇಕಂದ್ರೆ ನಾವು ಜನರ ಹತ್ರ ಹೋಗಿ ನಾವು ಇದ್ರ ಬಗ್ಗೆ ಹೇಳಿ ಇದು ಅವತ್ತಿಂದ ನಾವು ಇವತ್ತಿನವರೆಗೂ ನಮ್ಮ ಶಕ್ತಿ ಮೀರಿ ನಮ್ಮ ಇತಿಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸರ್. ಪ್ರಾರಂಭದಲ್ಲಿ ಸಂಸ್ಥೆ ಒಂದು 60 ಕೆಜಿಯಿಂದ ಪ್ರಾರಂಭ ಮಾಡಿದೆ ಅಂದರೆ ಈಗ ಒಂದು ಅದರ ಅಭಿವೃದ್ಧಿ ಯಾವ ರೀತಿ ಆಗಿದೆ ಸರ್? ಈಗ ಅದರ ಅಭಿವೃದ್ಧಿ ಯಾವ ರೀತಿ ಇದೆ ಅಂತಂದರೆ, ನಮಗೂ ಯೋಚನೆ ಮಾಡಿದಾಗ ಇಲ್ಲ ನಮ್ಮದು ಇಷ್ಟ ಆಗಿದೆನಾ ಅಂತ ನಮಗೂ ಅನ್ನಿಸ್ತಾ ಇದೆ ಸರ್. ಈಗ ಒಂದು ವಾರಕ್ಕೆ 50 ಕೆಜಿಯಿಂದ 75 ಕೆಜಿವರೆಗೂ ಹೋಗಿದೆ ಸರ್. ಸ್ಟಾರ್ಟಿಂಗು ನಾವು ನಮ್ಮ ಶ್ರೀಮತಿಯವರು ಶೇರ್ ಮಾಡಿದ್ದು, ಸ್ಟಾರ್ಟಿಂಗ್ ನಾವೇ ಮಾಡಿದ್ವಿ. ಇವಾಗ ಇಬ್ಬರು ಕೆಲಸದವರು ಬರ್ತಾ ಇದ್ದಾರೆ ಸರ್, ಉರಿಲಿಕ್ಕೆ, ಪ್ಯಾಕಿಂಗ್ ಮಾಡಲಿಕ್ಕೆ. ಸೊ ಜೊತೆಗೆ ಏನಾಗುತ್ತೆ, ಒಂದು ಡೆಲಿವರಿ ಅದೆಲ್ಲ ಈಗ ಸದ್ಯಕ್ಕೆ ನಾವೇ ನೋಡ್ಕೊತಾ ಇದ್ದೀವಿ. ಮುಂದೆ ಚೆನ್ನಾಗಾದಾಗ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ನಮಗೆ ಆಸಕ್ತಿ ಇದೆ. ನಾವು ಸ್ವಸಹಾಯ ಸಂಘದವರು ಮತ್ತು ಕೃಷಿಕರ ಸಂಘಗಳಿಗೆ ಅವರೇನಾದರೂ ಉತ್ಪನ್ನನ ತಮ್ಮದೇ ಬ್ರ್ಯಾಂಡಲ್ಲಿ ಮಾಡ್ತೀವಿ ಅಂದರೆ ನಾವು ಅವರಿಗೋಸ್ಕರ ವಿಶೇಷವಾದ ರಿಯಾಯಿತಿಯಲ್ಲಿ ಮಾಡಿಕೊಟ್ಟು ಆ ಬ್ರ್ಯಾಂಡಿಗೆ ಟೆಕ್ನಿಕಲ್ ಟ್ರೈನಿಂಗ್ ಎಲ್ಲ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ ಸರ್. ಈ ಸಿರಿಧಾನ್ಯಗಳು ಇವನ್ನೆಲ್ಲ ಸಾವಯವದಿಂದ ಬೆಳೆದಂಥವನ್ನೇ ನೀವು ಖರೀದಿ ಮಾಡಿ ಎಲ್ಲ ಮೌಲ್ಯವರ್ಧನೆ ಮಾಡ್ತಾ ಇದ್ರ? ಹೌದು ಸರ್, ಸಿರಿಧಾನ್ಯಗಳು ಒಂದೇ ಅಲ್ಲ, ನಾವು ಬಳಸೋ ಪ್ರತಿ ಪದಾರ್ಥನೂ ಮಾಲ್ಟಲ್ಲಿ ಬಹಳ ಜಾಗರೂಕತೆ ವಹಿಸಿ ಸಾವಯವದಲ್ಲಿ ಬೆಳೆದಿರೋದೇ ತಗೊತೀವಿ. 99% ಸಾವಯವ ಬೆಳೆದಿರೋದೇ ನಾವು ಪದಾರ್ಥಗಳನ್ನು ಬೆರೆಸಿ ಮಾಡ್ತೀವಿ ಸರ್. ಯಾಕಂದರೆ ನಮ್ಮದು ಉದ್ದೇಶ, ನಮಗೆ ದುಡ್ಡು ಮಾಡಬೇಕು ಆ ಥರದ್ದು ಏನೂ ಇಲ್ಲ ಸರ್. ಏನಕ್ಕೆ ಅಂದರೆ, ಅದಾದರೆ ನಾನು ಬೇರೆ ಕೆಲಸದಲ್ಲಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ನಾನು ಮೆಡಿಕಲ್ ರೆಪ್ ಆಗಿ ವರ್ಕ್ ಮಾಡಿದ್ದೆ, ಜೊತೆಗೆ ನಮ್ಮದು ಬೇರೆ ಬೇರೆದು ಇತ್ತು. ಅದೆಲ್ಲದು ಬಿಟ್ಟು ಒಂದು ಒಳ್ಳೆ ಸದುದ್ದೇಶ, ನಮ್ಮ ಜನಕ್ಕೆ ಇದನ್ನು ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಇದನ್ನು ಪ್ರಾರಂಭ ಮಾಡಿದ್ರೆ ಸರ್ ಸಂಸ್ಥೆ. ಈಗ ನಾವು ಸಾಕಷ್ಟು ಜನ ರೈತರನ್ನು, ಗ್ರಾಹಕರನ್ನೆಲ್ಲ ನೋಡ್ತಾ ಇರ್ತೀವಿ ಸರ್. ಹೆಚ್ಚು ಹೆಚ್ಚು ಈ ರಾಸಾಯನಿಕ ಕೃಷಿಯಿಂದ ಬೆಳೆದಂಥ ಉತ್ಪನ್ನಗಳನ್ನ ಉಪಯೋಗಿಸ್ತಾರೆ, ತರಕಾರಿಗಳನ್ನ ಉಪಯೋಗಿಸ್ತಾರೆ. ಇದರಿಂದ ಎಷ್ಟು ಅನಾನುಕೂಲ ಆಗುತ್ತೆ ಆರೋಗ್ಯದ ಮೇಲೆ. ನಾವು ಈ ಥರ ಈ ಸಿರಿಧಾನ್ಯಗಳು, ಈ ಮೌಲ್ಯವರ್ಧಿತ ಉತ್ಪನ್ನಗಳು, ಸಿರಿಧಾನ್ಯದಲ್ಲಿ ಬೆಳೆದಂಥ ಉತ್ಪನ್ನಗಳನ್ನ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ? ಹೌದು ಸರ್, ನಾವು ರಾಸಾಯನಿಕ ಉತ್ಪಾದನೆ ಮಾಡಿರೋ ಆಹಾರ ಪದಾರ್ಥಗಳನ್ನ ಉಪಯೋಗ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ನೇರವಾದ ಪರಿಣಾಮ ಬೀರುತ್ತೆ ಸರ್. ಈಗ ಮನುಷ್ಯಂದು ಸರಾಸರಿ ಆಯಸ್ಸು 100 ಇದೆ, ಈಗ ಅದು 60-70ಕ್ಕೆ ಬಂದಿದೆ. ಈಗ ಸರ್ವೆ ಅವೆಲ್ಲ ಪ್ರಕಾರ 64 ಈ ಥರ ಇದೆ. ಇದೆಲ್ಲದಕ್ಕೂ ನಾವು ಗಮನಿಸಲ್ಪಟ್ಟ ಹಾಗೆ ಮೂಲ ಕಾರಣ ಆಹಾರದಲ್ಲಿನ ಕಲಬೆರಿಕೆ. ಇದನ್ನು ಒಂದು ಸಣ್ಣದಾಗೆ ನಾವು ಅಂದರೆ ರಿಫೈನ್ಡ್ ಪ್ರಾಡಕ್ಟ್ಸ್ ಯಾವುದೇ ಆಗಲಿ, ಅಂದರೆ ಅದು ಕಾಳುಗಳಲ್ಲಿರ್ಬೋದು ಅಥವಾ ಪ್ರೋಸೆಸ್ ಆಗಿರೋ ಉತ್ಪನ್ನಗಳಲ್ಲಾಗಿರ್ಬೋದು, ದಯಮಾಡಿ ಯಾರೂ ಬಳಕೆ ಮಾಡಬೇಡ್ರಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮುಂದಿನದ ಆರೋಗ್ಯ ಸಮಸ್ಯೆಗಳನ್ನ ನಾವು ಈಗಲೇ ಕಡಿಮೆ ಮಾಡ್ಬೋದು. ಇದರಿಂದ ದೇಶಕ್ಕೂ ಅನುಕೂಲ, ನಮಗೂ ಅನುಕೂಲ, ನಮ್ಮ ಮುಂದಿನ ಪೀಳಿಗೆಗೂ ಅನುಕೂಲ. ನಾವು ನಮ್ಮ ಒಂದು ಸರಾಸರಿ ಆಯಸ್ಸನ್ನು 100 ವರ್ಷ ಏನು ದೇವ್ರು ಕೊಟ್ಟಿದ್ದಾನಲ್ವ ಅಷ್ಟು ಮಾಡೋಣ ಎಲ್ಲರೂ. ರಾಸಾಯನಿಕವಾಗಿ ಬೆಳೆದಿರೋ ಉತ್ಪನ್ನಗಳ ಜೊತೆಗೆ ನೆಕ್ಸ್ಟ್ ಪ್ರೋಸೆಸಿಂಗ್ ಹಂತದಲ್ಲಿ ಬಂದಾಗ ಅದರಲ್ಲಿರೋ ಪೋಷಕಾಂಶಗಳನ್ನು ಎಲ್ಲ ತೆಗೆದು ಮಾರ್ಕೆಟಲ್ಲಿ ಬರ್ತಾ ಇದೆ. ಉದಾಹರಣೆಗೆ ಅಕ್ಕಿ ಎಲ್ಲ ಫೈಬರ್ ಅಂಶ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂಶ ಎಲ್ಲ ತೆಗೆದ ಮೇಲೆ ಬರೀ ಕಾರ್ಬೋಹೈಡ್ರೇಟ್ ಮಾತ್ರ ಬರ್ತಾ ಇದೆ. ಇದರಿಂದ ಸಮಸ್ಯೆ ಏನಾಗ್ತಿದೆ ಅಂತಂದರೆ ನಮಗೆ ಒಂದು ಬ್ಯಾಲೆನ್ಸ್ಡ್ ಹೆಲ್ತ್ ಕಾನ್ಸೆಪ್ಟ್ ಒಳಗೆ ನಮಗೆ ಎರಡು ಭಾಗ ಬರುತ್ತೆ ಸರ್. ಒಂದು ಮೈಕ್ರೋನ್ಯೂಟ್ರಿಯೆಂಟ್, ಇನ್ನೊಂದು ಮ್ಯಾಕ್ರೋನ್ಯೂಟ್ರಿಯೆಂಟ್. ಮ್ಯಾಕ್ರೋನ್ಯೂಟ್ರಿಯೆಂಟಲ್ಲಿ ನಮಗೆ ಮೇಜರ್ ಆಗಿ ಕಾರ್ಬೋಹೈಡ್ರೇಟ್ ಶಕ್ತಿಗೆ, ಪ್ರೋಟೀನ್ ನಮ್ಮ ಸೆಲ್ ರೀಜನರೇಷನ್ಗೆ, ಮತ್ತು ಫ್ಯಾಟ್ ನಮ್ಮ ಮೂಮೆಂಟ್ಸಿಗೆ. ಅದು ಬಿಟ್ಟರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಒಳಗೆ ನಮಗೆ ಎಲ್ಲ ಬೇಕಾಗಿರೋ ವೈಟಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ ಇವೆಲ್ಲ ಬರುತ್ತೆ ಸರ್. ಯಾವಾಗ ಒಂದು ಉತ್ಪನ್ನ ರಾಸಾಯನಿಕವಾಗಿ ಬೆಳೆದಿರೋದು ಅದು ಒಂದನೇ ಪ್ರಾಬ್ಲಮ್. ಅದಾದಮೇಲೆ ಅದಕ್ಕೆ ನಾವು ಪ್ರೋಸೆಸಿಂಗ್ ಮಾಡುವಾಗ ಮತ್ತು ಫರ್ದರ್ ಅಡಲ್ಟ್ರೇಟ್ ಮಾಡ್ತೀವಿ. ಅಡಲ್ಟ್ರೇಟೆಡ್ ಪ್ರಾಡಕ್ಟ್ ವಿಲ್ ಬಿಕಮ್ ಮೋರ್ ಅಡಲ್ಟ್ರೇಟೆಡ್, ಅಥವಾ ಆರ್ಗ್ಯಾನಿಕಲಿ ಗ್ರೌಂಡ್ ಪ್ರಾಡಕ್ಟ್ ವಿಲ್ ಬಿ ಅಡಲ್ಟ್ರೇಟೆಡ್ ಇನ್ ಎ ಬ್ಯಾಡ್ ವೇ. ಆವಾಗ ಏನಾಗುತ್ತೆ, ನಾವು ಅದನ್ನು ಒಂದು ಎಕ್ಸಾಂಪಲ್ ಕೊಡಬೇಕಪ್ಪ ಅಂತ ಅಂದರೆ, ನಾವು ಅಕ್ಕಿನ ತಿಂತಾ ಹೋದಾಗೆಲ್ಲ ಅಕ್ಕಿಯಲ್ಲಿ ಸಿಗೋಂಥ ಫೈಬರ್ ಅಂಶ ಏನೂ ಸಿಗೋದಿಲ್ಲ. ಅದೇನಾಗುತ್ತೆ, ನಮಗೆ ದೇಹದೊಳಗಡೆ ಸೇರಿದ ತಕ್ಷಣ 1 ಅವರಲ್ಲಿ ಅದು ಅದರದ್ದು ಒಂದು ಶಕ್ತಿ ಅಂದರೆ ಏನೂ ಇಲ್ಲ, ಇದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಶಕ್ತಿ ರಿಲೀಸ್ ಆಗುತ್ತೆ, ಅದು ನೇರವಾಗಿ ರಕ್ತದ ಅಂಶಕ್ಕೆ ಸೇರುತ್ತೆ. ಅವಾಗೇನಾಗುತ್ತೆ, ಮನುಷ್ಯನಿಗೆ ಇಂಡಿಯಾ ಯಾಕೆ ವರ್ಲ್ಡಲ್ಲಿ ಹೈಯೆಸ್ಟ್ ಡಯಾಬಿಟಿಕ್ ಪೇಷೆಂಟ್ ಇದ್ದಾರೆ ಅಂದರೆ, ಬಿಕಾಸ್ ಆಫ್ ಹೈಯೆಸ್ಟ್ ಕನ್ಸಮ್ಷನ್ ಆಫ್ ಅಕ್ಕಿ, ಜೊತೆಗೆ ಎಲ್ಲ ಪಾಲಿಶಡ್ ಪ್ರಾಡಕ್ಟ್, ಜೊತೆಗೆ ರಿಫೈನ್ಡ್ ಆಯಿಲ್ ಸರ್. ರಿಫೈನ್ಡ್ ಆಯಿಲಿಂದನೂ ತುಂಬ ಅನಾಹುತ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ಜನಗಳು ಆದಷ್ಟು ಪ್ರೋಸೆಸಿಂಗ್ ಕಮ್ಮಿ ಇರೋದು, ಮತ್ತು ರೈತ ಆರ್ಗ್ಯಾನಿಕ್ ಅಂದರೆ ರಾಸಾಯನಿಕ ಮುಕ್ತವಾಗಿ ಬೆಳೆದಿರೋ ಉತ್ಪನ್ನಗಳನ್ನು ನಾವು ಬಳಸೋದಕ್ಕೆ ಉತ್ತೇಜನ ನೀಡ್ತೀವಿ ಇದನ್ನು ಎಲ್ಲರೂ. ಇವಾಗ ಒಂದು ಕೆಮಿಕಲ್ ಜಾಸ್ತಿ ಬೆಳೆದು ಅದರಿಂದ ಏನು ದುಷ್ಪರಿಣಾಮ ಬೀರುತ್ತೆ ಅಂದರೆ, ಈಗ ಪಂಜಾಬು ಇಟ್ ಈಸ್ ಎ ಕ್ಯಾಪಿಟಲ್ ಆಫ್ ಕ್ಯಾನ್ಸರ್ ಪೇಷೆಂಟ್. ಏನಕ್ಕಾಗ್ತಾ ಇದೆ ಅಂತಂದರೆ, ಅಲ್ಲಿ ತುಂಬ ಗೋಧಿ ಮತ್ತು ಅಕ್ಕಿ ಬೆಳೀತಾರೆ. ಅಕ್ಕಿ ಬೆಳೆಯೋದ್ರೆ ಏನಾಗುತ್ತೆ, ಬೆಳೆಯೋದಲ್ಲಿ ತುಂಬ ಪ್ರಮಾಣದಲ್ಲಿ ರಾಸಾಯನಿಕ ಯೂಸ್ ಮಾಡ್ತಾರೆ ಸರ್. ಅವು ಎಷ್ಟು ಡೆಡ್ಲಿ ರಾಸಾಯನಿಕಗಳು ಯೂಸ್ ಮಾಡ್ತಾರೆ ಅಂದರೆ, ನೇರವಾಗಿ ಕ್ಯಾನ್ಸರ್ ಕಾರಕ ಅವು ಕೆಮಿಕಲ್ಸ್. ಆ ಥರದ ಕೆಮಿಕಲ್ಸ್ನ ಫರ್ಟಿಲೈಸರ್ ಮುಖಾಂತರ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲದರಿಂದ ಏನಾಗಿದೆ, ಅಲ್ಲಿ ನಂಬರ್ ಆಫ್ ಕ್ಯಾನ್ಸರ್ ಪೇಷೆಂಟ್ಸ್ ಆರ್ ಮೋರ್. ಇದು ಬರೀ ಪಂಜಾಬಿಗೆ ಮಾತ್ರ ಸೀಮಿತ ಅಲ್ಲ, ಇದು ಎಲ್ಲ ರಾಜ್ಯಕ್ಕೂ ವ್ಯಾಪಿಸ್ಬೋದು. ಅದಕ್ಕೋಸ್ಕರ ನಾವು ಇವತ್ತಿಂದ ಈ ಕ್ಷಣದಿಂದ ಆದಷ್ಟು ಉತ್ಪನ್ನಗಳನ್ನು ಒಳ್ಳೆ ರೀತಿ ಆಯ್ಕೆ ಮಾಡ್ಕೊಳ್ಳೋಣ. ನೋಡೋಕ್ಕೆ ಚೆನ್ನಾಗಿ ಕಂಡಿದ್ದೆಲ್ಲ ಒಳ್ಳೆ ಉತ್ಪನ್ನ ಅಲ್ಲ, ಆದರೆ ಅದು ಮನುಷ್ಯನಿಗೆ ಉಪಯೋಗ ಇದೆಯೋ ಇಲ್ಲೋ ಅದನ್ನು ತಿಳ್ಕೊಂಡು ನಾವು ಉಪಯೋಗ ಮಾಡ್ಬೋದು ಸರ್. ಎಲ್ರಿಗೂ ಆಸೆ ಇರುತ್ತೆ ನಾವು ಸಾವಯವ ಉತ್ಪನ್ನಗಳನ್ನ ಉಪಯೋಗಿಸ್ಬೇಕು ಅಂತ. ಸಾವಯವದಲ್ಲಿ ಬೆಳೀತಕ್ಕಂಥ ರೈತರು ಕಡಿಮೆ ಆದಾಗ ನಾವು ಸಾವಯವ ಉತ್ಪನ್ನಗಳು ನಮ್ಗೆ ಎಲ್ಲಿ ಸಿಗ್ತವೆ, ಹೆಂಗೆ ಉಪಯೋಗಿಸ್ಬೇಕು ಸರ್? ಇದು ಸಮಸ್ಯೆ ಇದೆ ಸರ್. ಇದರಲ್ಲಿ ಕೇವಲ ನಾವು ಮಾತಾಡೋದ್ರಿಂದ ಇದಕ್ಕೆ ಪರಿಹಾರ ಸಿಗಲ್ಲ, ಇದಕ್ಕೆ ಪಾಲಿಸಿಯಲ್ಲಿ ಚೇಂಜಸ್ ಬೇಕೇ ಬೇಕು ಸರ್. ಸರ್ಕಾರದ ಮೂಲಕ ನಮ್ಮ ರೈತ ಬಾಂಧವರಿಗೆ ಒಂದು ಉತ್ತೇಜನಕಾರಿ ಇನ್ಸೆಂಟಿವ್ಸ್ ಆಗಿ, ಆ ರೈತ ಯಾವಾಗ ಬೆಳೆ ಪದ್ಧತಿ ಇವಾಗ ಏನಿದೆ ಅಲ್ವಾ, ಅಂದರೆ ಯಾವುದೋ ಒಂದು ರಾಸಾಯನಿಕ ಬಳಸಿ ಬಳಸ್ತಾ ಇದ್ದಾನಲ್ಲ, ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾನೆ ಅಂತ ಅಂದಾಗ ಆ ರೈತನಿಗೆ ನಾವು ಉತ್ತೇಜನ ಇನ್ಸೆಂಟಿವ್ಸು ಕೊಡಲೇಬೇಕಾಗತ್ತೆ ಸರ್. ಪ್ರೋತ್ಸಾಹ ಕೊಡಬೇಕು. ಯಾವ ರೀತಿ ಅಂದರೆ, 1 ಎಕರೆಗೆ ಇಷ್ಟು ಅಂತೇಳಿ ಕೊಟ್ಟಾಗ ಅದು ಡೈರೆಕ್ಟಾಗಿ ಗೌರ್ಮೆಂಟಿಗೆ ನಾವೇನನ್ಬೋದು ಹೊರೆ ಅಂತ ಅನ್ಬೋದು. ಆದರೆ ಗೌರ್ಮೆಂಟ್ ಅರ್ಥ ಮಾಡ್ಕೋಬೇಕು, ಇದರಿಂದ ಏನಾಗುತ್ತಪ್ಪ ಅಂತಂದರೆ ಅವರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಏನು ಕಾಸ್ಟ್ ಮಾಡ್ತಾ ಇದ್ದಾರಲ್ಲ, ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದರೆ, ಗೌರ್ಮೆಂಟಿಗೆ ಟೊಬ್ಯಾಕೋಯಿಂದ ರೆವಿನ್ಯೂ ಬರ್ತಾ ಇದೆ ಸರ್. ಟೊಬ್ಯಾಕೋ ಆ್ಯಂಡ್ ಆಲ್ಕೋಹಾಲ್ ಇವೆರಡು ನಮಗೆ ಸರ್ಕಾರ ರನ್ ಮಾಡಲಿಕ್ಕೆ ಬೇಕೇ ಬೇಕು ಅಂತ ನಾವು ಫಿಕ್ಸ್ ಆಗಿಬಿಟ್ಟಿದ್ದೇವೆ. ಆದರೆ ಇದು ಸುಳ್ಳು. ಈ ಎರಡನ್ನ ನಾವು ಸ್ಟಾಪ್ ಮಾಡಿ ಸ್ಲೋ ಆಗಿ ಕಡಿಮೆ ಮಾಡಿದರೆ, ಸೊ ಏನು ನಾವು ಹೆಲ್ತಿಗೆ ಖರ್ಚು ಮಾಡ್ತಾ ಇದ್ದೀವಲ್ಲ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರಿಗೆ ಖರ್ಚು ಮಾಡಲಿ ಅದು ಒಳ್ಳೆಯದು, ಆದರೆ ಕಾಯಿಲೆ ಪೀಡಿತ ಮನುಷ್ಯನಿಗೆ ಏನು ಖರ್ಚು ಮಾಡ್ತಾ ಇದ್ದೀವಲ್ಲ. ಆಮೇಲೆ ಎಷ್ಟೋ ಕಡೆ ತುಂಬ ಅನ್ನೆಸೆಸರಿ ಹೆಲ್ತಿಗೆ ಅಡ್ವರ್ಟೈಸ್ಮೆಂಟು ಅದು ಇದು ಎಲ್ಲ ತುಂಬ ಖರ್ಚಾಗ್ತಾ ಇದೆಲ್ಲ, ಅದರದ್ದೆಲ್ಲ ಎಕ್ಸ್ಪೆನ್ಸು ಇದಕ್ಕಿಂತ ಈ ರೆವಿನ್ಯೂ ಕಳ್ಕೊಂಡಿರೋದಕ್ಕಿಂತ ಜಾಸ್ತಿ ಉಳಿಯುತ್ತೆ ಸರ್. ಅದೇ ಥರನೇ ಇವಾಗ ಗೌರ್ಮೆಂಟ್ ಅವರು ಆರ್ ಟಿ ಎ ಮಾಡಿ ಪ್ರೈವೇಟಿಗೆ ಕಳಿಸ್ತಾರೆ ಮಕ್ಕಳನ್ನ, ಫೀಸ್ ತುಂಬಿ ಕಳಿಸ್ತಾರೆ. ಅಲ್ಲಿ ಅಷ್ಟೊಂದು ಸರ್ಕಾರ ಖರ್ಚು ಮಾಡಿ ಮಕ್ಕಳಿಗೆ ಇವ್ರ ಕೈಯಿಂದ ತುಂಬ ಬದಲು ಇವರು ಸಿಂಪಲ್ಲಾಗಿ ತನ್ನಲ್ಲಿರೋ ಸರ್ಕಾರಿ ಶಾಲೆಗಳನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಆ ಉಳಿಯೋ ಖರ್ಚು ಜಾಸ್ತಿ ಆಗುತ್ತೆ ಸರ್. ಇದೇ ಥರನೇ ರೈತನಿಗೆ ಈ ಎರಡು ಉದಾಹರಣೆ ಏನಕ್ಕೆ ಕೊಟ್ಟೆ ಅಂದರೆ ಸರ್ಕಾರ ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಎರಡು ಉದಾಹರಣೆ ಕೊಟ್ಟೆ. ಅದೇ ಥರನೇ ನಮ್ಮ ರೈತನಿಗೆ ಪ್ರೋತ್ಸಾಹ ಧನ, ಯಾರು ರಾಸಾಯನಿಕ ಮುಕ್ತವಾಗಿ ಬೆಳಿತೀನಿ ಅಂತ ಬರ್ತಾರಲ್ವ, ಇವರಿಗೆ ಮಾಡಿ, ಇವರಿಗೆ ನೀವು ಸಹಕಾರ ಮಾಡಿ, ಇವರಿಗೆ ಪ್ರತಿ ಹಂತದಲ್ಲೂ ಉತ್ತೇಜನ ನೀಡಿ, ಇವರಿಗೆ ರಾಸಾಯನಿಕ ಮುಕ್ತ ಗೊಬ್ಬರಗಳನ್ನ ಕೊಡ್ರಿ, ನೀಮ್ ಕೋಟೆಡ್ ಯೂರಿಯಾ ಇವನ್ನೆಲ್ಲ ಸಬ್ಸಿಡಿಯಲ್ಲಿ ಕೊಡಿ ಅಥವಾ ಫ್ರೀಯಾಗಿ ಕೊಡಿ. ಇದರಿಂದ ಏನಾಗುತ್ತೆ ಅಂತಂದರೆ ನಾಳೆ ನೆಕ್ಸ್ಟ್ ಜನ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಇವತ್ತು ನಾವು ಬದುಕಿ ಹೋಗ್ಬಿಡ್ತೀವಿ, ಬಟ್ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ ನಮಗೂ ಮಕ್ಕಳು ಇರ್ತಾರೆ, ಅವರಿಗೂ ಮಕ್ಕಳು. ಫ್ಯೂಚರ್ ಜನ್ರೇಷನ್ ಇತ್ತ ದೃಷ್ಟಿಯಿಂದ ನಾವು ರೈತನನ್ನು ಇಂಪ್ರೂವ್ಮೆಂಟ್ ಮಾಡಲೇಬೇಕು ಸರ್. ರೈತ ಇಲ್ಲದ್ರೆ ನಮ್ಮ ಜೀವನ ಏನಿಲ್ಲ ಸರ್. ಈಗ ನೀವೇನೇನು ಉತ್ಪನ್ನಗಳನ್ನ ಮೌಲ್ಯವರ್ಧನ ಮಾಡಿ ಉತ್ಪನ್ನ ಮಾಡ್ತಾ ಇದ್ರ, ಅವನ್ನ ಎಲ್ಲೆಲ್ಲಿ ಮಾರಾಟ ಮಾಡ್ತೀರ? ಸರ್, ನಾವು ಫಸ್ಟಿಗೆ ಹೇಳಿದ್ವಿ ಜನರೆಡೆಗೆ ನಾವು ಅಂತ, ನಾವು ಶನಿವಾರ ಬಂದು ಇಲ್ಲಿ ಇದು ಮಾಡ್ತೀವಿ ಸರ್, ವಾರ ವಾರ ಕ್ಯಾಂಪ್ ಮಾಡ್ತೀವಿ. ಇದು ಬಿಟ್ಟರೆ ನಾವು ಎಲ್ಲ ಡಾಕ್ಟರ್ಸ್ ಹತ್ರ ಹೋಗ್ತೇವೆ ಸರ್, ಆಯುರ್ವೇದಿಕ್ ಡಾಕ್ಟರ್ಸು, ಅಲೋಪತಿ ಡಾಕ್ಟರ್ಸು, ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಪ್ರಾಡಕ್ಟಲ್ಲಿ ಪ್ರಿಸರ್ವೇಟಿವ್ ಇಲ್ಲ ಏನಿಲ್ಲ ಅಂತ. ಅವರು ಎಷ್ಟೋ ಜನ ತುಂಬ ಲೈಕ್ ಮಾಡಿ ಟೇಸ್ಟ್ ನೋಡಿ ನಮಗೆ ಕೊಡಿ ಅಂತ ಅವರೇ ಪರ್ಸ್ನಲ್ ಯೂಸ್ ಮಾಡಿದ್ದಾರೆ ಸರ್. ಅಷ್ಟು ಮಟ್ಟದಲ್ಲಿ ಉತ್ತಮವಾದ ಉತ್ಪನ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಧೈರ್ಯವಾಗಿ ಹೇಳ್ಬೋದು. ಈ ರೀತಿ ನಮ್ಮ ಹಿತಮಿತದಲ್ಲಿ ನಾವು ಮಾಡ್ತಾ ಇದ್ದೀವಿ. ಏನೇನು ಉತ್ಪನ್ನಗಳು ಮಾಡ್ತಾ ಇದ್ರು ಸರ್? ನಾವು 42 ಆಹಾರ ಪದಾರ್ಥಗಳನ್ನ ಹಾಕಿ ಒಂದು ಬ್ಯಾಲೆನ್ಸ್ಡ್ ಮಾಲ್ಟ್ ಅಂತ ಮಾಡಿದ್ದೇವೆ ಸರ್. ಬ್ಯಾಲೆನ್ಸ್ಡ್ ಮಾಲ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಮೈಕ್ರೋನ್ಯೂಟ್ರಿಯಂಟ್ ಮ್ಯಾಕ್ರೋನ್ಯೂಟ್ರಿಯಂಟ್ ಎರಡು ನೀಡ್ಸು ಫುಲ್ಫಿಲ್ ಆಗ್ಬೇಕಾ ಸರ್. ಅದನ್ನ ತಲೆಯಲ್ಲಿಡ್ಕೊಂಡು ಮಾಡಿರೋದ್ರಿಂದ ಇದು 1 ವರ್ಷದ ಮಗುವಿಂದ 100 ವರ್ಷದವರೆಗೂ ಉಪಯೋಗ ಆಗುತ್ತೆ. ಮತ್ತೆ ನಮಗೆ ಇನ್ನೊಂದು ರಿಕ್ವೈರ್ಮೆಂಟ್ ಏನಪ್ಪ ಅಂದ್ರೆ ಇವಾಗ ಫಾಸ್ಟ್ ಇದೆ ಲೈಫ್ ಎಲ್ಲರದು, ಸೊ ಟೈಮ್ ಇಲ್ಲ ಅಂದ್ರೆ ನಾವು ಸಿರಿಧಾನ್ಯಗಳು ರಾನೇಕ್ ತಂದು ಅದನ್ನ ರೆಡಿ ಮಾಡ್ಕೊಂಡು ಮಾಡೋಷ್ಟು. ಸೊ ಅವರಿಗೋಸ್ಕರ ನಾವು ದೋಸೆ ಇಟ್ಟು ಮಾಡ್ತೇವೆ, ಮತ್ತೆ ತಾಳಿಪೆಟ್ಟು ಇಟ್ಟು ಮಾಡ್ತೇವೆ, ಜೊತೆಗೆ ಇದು ಸಿರಿಧಾನ್ಯದ್ದು ಬಿಸಿಬೇಳೆ ಬಾತು ಅಂದರೆ ನವಣೆದು ಅವ್ರು ಯಾಕೆ ಕೇಳ್ತಾರೋ ಅದು. ಸೊ ಈ ಥರ ಎಲ್ಲ ಉತ್ಪನ್ನಗಳನ್ನ ಮಾಡ್ತಾ ಇದ್ದೇವೆ ಸರ್. ಇದ್ರ ಜೊತೆಗೆ ಬೇರೆ ಸಿರಿಧಾನ್ಯ ಹೊರತಾದ ಉತ್ಪನ್ನಗಳನ್ನ ಮಾಡ್ತೇವೆ ಸರ್, ಮಾಡ್ತೇವೆ ಹೋಮ್ ಇಂಡಸ್ಟ್ರಿಯಲ್ಲಿ. ನಿಮ್ಮ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಉಪಯೋಗಿಸಿದಂಥ ಗ್ರಾಹಕರು ಅವರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಗ್ರಾಹಕರಲ್ಲಿ ಭಾಳ ವಿಭಿನ್ನ ಗ್ರಾಹಕರು ಸಿಗ್ತಾರೆ ನಮಗೆ. ಒಂದು ಮಕ್ಕಳಿಗೆ ಬೇರೆ ಅಂದರೆ ಉತ್ಪನ್ನಗಳ ಒಂದೇ, ಆದರೆ ಅವ್ರದ್ದು ಫೀಡ್ಬ್ಯಾಕ್ ಯಾವ ರೀತಿ ಇದೆ ಅಂತಂದರೆ, ಈಗ ಮಕ್ಕಳು ಎಷ್ಟೋ ಜನ ಆ್ಯಕ್ಟಿವ್ ಆಗಿ ಇಲ್ಲದ ಮಕ್ಕಳು ಇದನ್ನು ಕನ್ಸ್ಯೂಮ್ ಶುರು ಮಾಡಿದಾಗಿಂದ ಆ್ಯಕ್ಟಿವ್ನೆಸ್ ಬಂದಿದೆ. ಜೊತೆಗೆ ಏನಪ್ಪ ಅಂತಂದರೆ ಅವ್ರದ್ದು ಒಂದು ಫುಡ್ ಇಂಟೇಕ್ ಕೆಪಾಸಿಟಿ, ಅವ್ರದ್ದೇನು ಒಂದು ಆಹಾರ ತೆಗೆದುಕೊಳ್ಳೋದು ಅದು ಚೆನ್ನಾಗಾಗ್ತಿದೆ ಸರ್. ಅಂದರೆ ನಾವು ಈಗ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಆದಮೇಲೆ ನಮಗೆ ಈ ಹೊಟ್ಟೆ ಹಸಿವಿಗೆ ಒಂದು ಸಿಗ್ನಲ್ಸ್ ಬರ್ಬೇಕು ಸರ್, ಅದೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿದೆ ಸರ್. ಜೊತೆಗೆ ಡಯಾಬಿಟಿಕ್ ಪೇಷೆಂಟ್ಸು ವಿಶೇಷವಾಗಿ ಏನು ಹೇಳ್ತಾರೆ ಅಂದರೆ, ನಿಮ್ಮದು ನಾವು ಮಾಲ್ಟ್ ಕುಡ್ದಾಗಿಂದ ನಮಗೆ ಸಕ್ಕರೆ ಅಂಶ ನಿಯಂತ್ರಣದಲ್ಲಿದೆ ಒಂದು, ಎರಡನೇದು ಪದೇ ಪದೇ ಆಹಾರ ಬೇಕು ಅನ್ನೋ ಒಂದು ಇದು ಕಡಿಮೆ ಆಗಿದೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇವೆಲ್ಲ ಕೇಳಿದಾಗ ನಮ್ಮ ನಿರ್ಧಾರ ಸರಿ ಇದೆ ಅಂತ ನನಗೆ ಅನಿಸುತ್ತೆ ಸರ್. ಯಾಕಂದರೆ ನಾವು 6 ವರ್ಷದ ಕೆಳಗಡೆ ಬಿಟ್ಟಾಗ ನಾವು ಏನು ಮಾಡ್ತೀವಿ ಅಂತ ನಮಗೂ ಒಂದು ಕ್ವೆಶನ್ ಮಾರ್ಕ್ ಇತ್ತು. ಸೊ ಇವಾಗ ಈ ಥರ ನಮಗೆ ನಿರ್ಧಾರಗಳು ಅವರಾಗಿ ಬಂದು ಹೇಳೋದು ಕೇಳಿ ನಮಗೆ ತುಂಬ ಜನ ರಿಟೈರ್ಡ್ ಎಂಪ್ಲಾಯೀಸು ಮನೇಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅಥವಾ ಒಬ್ಬರೇ ಇರ್ತಾರೆ, ಅವರೆಲ್ಲ ನಮ್ಮ ಮಾಲ್ಟ್ ಕುಡಿದು ನನಗೆ ಒಂದು ಹೊತ್ತಿನ ಊಟಕ್ಕೆ ಈಕ್ವಲ್ ಆಗತ್ತೆ ನಿಮ್ಮ ಮಾಲ್ಟ್ ಅಂತ ಹೇಳ್ತಾರಲ್ಲ, ಅವಾಗೆಲ್ಲ ನಾವು ಮಾಡಿ ಶ್ರಮಕ್ಕೆ ಭಾಳ ಖುಷಿ ಆಗತ್ತೆ ಸರ್. ಬೇರೆ ಉತ್ಪನ್ನಗಳಿಗೆ ಹೋಲಿಸ್ಕೊಂಡ್ರೆ ಈ ಸಾವಯವ ಉತ್ಪನ್ನಗಳು ಸ್ವಲ್ಪ ಬೆಲೆ ಜಾಸ್ತಿ ಅಂತಾರೆ, ಅದು ಯಾವ ರೀತಿ ಹೇಳ್ತಾರೆ? ಹೌದು ಸರ್, ಈಗ ಏನಾಗ್ತಿದೆ ಅಂದರೆ ಸಾವಯವ ಉತ್ಪನ್ನಗಳು ಉತ್ಪಾದನೆ ತುಂಬ ಕಮ್ಮಿ. ಈಗ 6 ವರ್ಷದ ಕೆಳಗೆ 30 ರೂಪಾಯಿಗೆ ನವಣೆ ನಮಗೆ ಸಿಗ್ತಾ ಇತ್ತು ಸರ್, 6 ವರ್ಷದ ಕೆಳಗೆ. ನಾವೇನು ಅನ್ಕೊಂಡ್ವಿ ಸಿರಿಧಾನ್ಯಗಳದ್ದು ಬೆಳವಣಿಗೆ ಜಾಸ್ತಿ ಆದಮೇಲೆ ಈ ಬೆಳೆ ಇಷ್ಟಕ್ಕೆ ನಿಲ್ಬೋದು ಅಥವಾ ಇದಕ್ಕಿಂತ ಒಂಚೂರು ಜಾಸ್ತಿ ಆಗ್ಬೋದು ಅಂತ ನಾವು ಭಾವಿಸಿದ್ವಿ. ಆದರೆ ಏನಾಯಿತು ಅಂತಂದರೆ ಬೆಲೆಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಾವೆ. ಏನಕ್ಕೆ ಅಂದರೆ ಉತ್ಪಾದನೆ ಜಾಸ್ತಿ ಆಗಲಿಲ್ಲ ಸರ್, ಉತ್ಪಾದನೆ ಈಗಲೂ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಇದಕ್ಕೆ ಪಾಲಿಸಿಯಲ್ಲಿ ಚೇಂಜ್ ಆಗೋವರೆಗೂ ಇದು ಉತ್ಪಾದನೆಯಲ್ಲಿ ತುಂಬ ಕಷ್ಟ ಸರ್. ಏನಕ್ಕೆ ಅಂದರೆ ಒಂದು ಎಕರೆಯಲ್ಲಿ 30 ಕ್ವಿಂಟಲ್ 35 ಕ್ವಿಂಟಲ್ ಬೆಳೆಯೋ ಜಾಗದಲ್ಲಿ ಅಕ್ಕಿ ಸಿರಿಧಾನ್ಯ ಅವೆಲ್ಲ ಅಂದ್ರೆ 4-8 ಕ್ವಿಂಟಲ್ ಮ್ಯಾಕ್ಸಿಮಮ್ ಅಂದ್ರೆ 10 ಕ್ವಿಂಟಲ್ ಬರುತ್ತೆ ಸರ್. ಅದಕ್ಕೆ ಸರಿಯಾಗಿ ರೈತನಿಗೆ ಬೆಲೆ ಸಿಗಬೇಕು, ಪ್ರೋತ್ಸಾಹ ಸಿಗಬೇಕು, ಆಮೇಲೆ ಕಳೆನಾಶಕಗಳು ಅವೆಲ್ಲ ವಿಪರೀತ ರೇಟ್ ಇರುತ್ತೆ, ಅವಕ್ಕೆಲ್ಲ ಅವರು ಸರ್ಕಾರದಿಂದ ಸಬ್ಸಿಡಿ ರೀತಿಯಲ್ಲಿ ಸಿಕ್ಕಾಗ ಆ ರೈತ ಏನಾದರೂ ಬೆಳೀತಾನೆ ಸರ್. ಈ ಥರ ಈ ಸಿರಿಧಾನ್ಯಗಳ ಒಂದು ಮೌಲ್ಯಮಾರ್ಧಿತ ಉತ್ಪನ್ನಗಳ ಉಪಯೋಗದ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ರಿ. ಇವೆಲ್ಲ ಒಂದು ಜನಗಳಿಗೆ ಗೊತ್ತಾಗಕ್ಕೆ ಏನೋ ಯಾವ ರೀತಿ ಒಂದು ಪಬ್ಲಿಸಿಟಿ ಬೇಕಲ್ಲ, ಈಗ ನೀವು ಮನೆಗೆ ಮಾಡಿ ಇಟ್ಕೊಂಡ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಹಂಗಾಗ್ಬಿಟ್ಟು ಅದನ್ನೆಲ್ಲ ಯಾವ ರೀತಿ ಪ್ರಚಾರ ಮಾಡ್ತೀರಾ? ಹೌದು ಸರ್, ನಾವು ಸಿರಿಧಾನ್ಯಗಳ ಬಗ್ಗೆ ಒಂದು ಬ್ರೌಚರ್ ಮಾಡಿಸಿದ್ದೇವೆ ಸರ್, ಪಾಂಪ್ಲೆಟ್ ಮಾಡಿಸಿದ್ದೀವಿ. ಜೊತೆಗೆ ನಮ್ಮದು ಫೇಸ್ಬುಕ್ ಪೇಜಲ್ಲಿ ನಮಗೆ ಸಿರಿಧಾನ್ಯದ ಬಗ್ಗೆ ಮಾಹಿತಿ ಬಂದಾಗ ಅದನ್ನು ಶೇರ್ ಮಾಡ್ತೇವೆ. ಮತ್ತು ಸಿರಿಧಾನ್ಯಗಳು ರೈತರು ಅವ್ರ ಜೊತೆ ನಾವು ಮತ್ತು ನಮಗೆ ಗೊತ್ತಿರೋವಂಥ ಒಂದು ಹೆಲ್ತ್ ಫರ್ಟಿನಿಟಿ ಒಳಗೆ ನಾವು ಆದಷ್ಟು ಇದನ್ನು ಸಿರಿಧಾನ್ಯಗಳ ಬಳಕೆ ಜಾಸ್ತಿ ಮಾಡಿರಿ ಅಂತ ನಾವು ಜನಗಳನ್ನ ಉತ್ತೇಜಿಸ್ತಾನೇ ಇದ್ದೇವೆ ಸರ್. ನಮ್ಮ ಕೈಲು ಹೇಳಬೇಕಂದ್ರೆ ನಾವು ಅನ್ಕೊಂಡಿದ್ದ ಪ್ರಮಾಣದಲ್ಲಿ ನಾವು ರೀಚ್ ಆಗಿಲ್ಲ ಸರ್, ಅದು ಜನಗಳ ಬಂದನೇನು ಕಡಿಮೆ ಇದೆ. ಜೊತೆಗೇನಿದೆ, ಜನ ಈಗ ಫುಲ್ ಅಂದರೆ ಅದರಿಂದ ಹೊರಗಡೆ ಬರೋಕೆ ಆಗ್ತಿಲ್ಲ ಸರ್. ಈಗಿರೋ ಪ್ರೆಸೆಂಟ್ ಆಹಾರ ಪದ್ಧತಿ ಏನಿದೆ ಅಲ್ಲ, ಅದರಿಂದ ಅವ್ರ ಕೈಲಿ ಹೊರಗಡೆ ಬರೋಕೆ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ನಾವು ಆದಷ್ಟು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೇವೆ ಸರ್. ಒಂದು ಉತ್ಪನ್ನಗಳ ಬೆಲೆ ಜಾಸ್ತಿ ಒಂದು ರೀಸನ್, ಸೆಕೆಂಡ್ ರೀಸನ್ ಏನಂದರೆ ನಮಗೆ ಈಸಿ ಟು ಪ್ರಿಪೇರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದುಬಿಟ್ಟಿದೆ ಸರ್ ಈಗ ಒಂದು ಫಾಸ್ಟ್ ಲೈಫ್ ಒಳಗೆ, ಅದು ಇದಕ್ಕೆ ಸೂಟ್ ಆಗಲ್ಲ ಸರ್. ಅದಕ್ಕೂ ನಾವು ಈ ಮೌಲ್ಯವರ್ಧಿತ ಉತ್ಪನ್ನಗಳು ಕೊಡ್ತಾಯಿದ್ದೀವಿ, ಬಟ್ ಆದ್ರೂ ಅವರು ಇನ್ನೂ ಹಳೆ ಪದ್ಧತಿಯಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದಷ್ಟು ಇದು ಬರ್ತಾ ಬರ್ದ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಸರ್ ಬಳಕೆ ಸಿರಿಧಾನ್ಯದ ಎಲ್ಲ. ನಾವು ಒಳ್ಳೆ ಒಂದು ಆಶಾಭಾವನೆಯಿಂದ ಅದನ್ನ ಎದುರು ನೋಡ್ತಾ ಇದ್ದೇವೆ ಸರ್. ಇಷ್ಟು ದಿನದಿಂದ ಇದೆಲ್ಲ ಮಾಡ್ತಾ ಇದ್ರ, ಸಿರಿಧಾನ್ಯ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಿ ಅವುಗಳ ಉಪಯೋಗ ಎಲ್ಲ ಮಾಡಿ ಮಾಡ್ತಾ ಇದ್ರ, ನಿಮ್ಗೆ ಎಲ್ಲ ಇದು ಒಂದು ಸಮಾಧಾನ ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆಯಾ? ಹೌದು ಸರ್, ನಮಗೆ ಮಾನಸಿಕವಾಗಿ ಭಾಳನೇ ನೆಮ್ಮದಿ ಕೊಟ್ಟಿದೆ. ಯಾಕಂದರೆ ನಾವು ಮಾಡೋ ಒಂದು ಒಳ್ಳೆ ಕೆಲಸ, ನಮ್ಮೊಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ವಿ ಸರ್, ಅದು ಒಂದು ಮಟ್ಟಕ್ಕೆ ಈಗ ಫಲ ಕೊಡ್ತಾ ಇದೆ ಸರ್. ಆರ್ಥಿಕವಾಗಿ ಏನು ಭಾಳಷ್ಟು ದೊಡ್ಡ ಮಟ್ಟಕ್ಕೆ ಅಲ್ದದು ಸಣ್ಣ ಪ್ರಮಾಣದಲ್ಲಿ ನಮಗೆ ಉಪಯೋಗ ಆಗಿದೆ ಸರ್. ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದರಿಂದ ಏನಂದರೆ ನಮಗೆ ಈ ಒಂದು ಸಂತೋಷ ಏನು ಕೊಡ್ತಾ ಇದ್ದೀವಲ್ಲ ಒಳ್ಳೆ ಉತ್ಪನ್ನಗಳದ್ದು, ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಈಗ ಯಾವುದೇ ಒಬ್ಬ ಕೃಷಿಕಾಗಲಿ ವ್ಯಾಪಾರಸ್ಥ ಆಗಲಿ ತಾನು ಮಾಡಿದ್ದಕ್ಕೆ ಸ್ವಲ್ಪ ಉಳಿಬೇಕು ಅಂತ ಅನಿಸುತ್ತೆ, ಹಂಗಾಗ್ಬಿಟ್ಟು ನಿಮ್ದೆಲ್ಲ ಖರ್ಚು ತೆಗೆದು ಸ್ವಲ್ಪ ಉಳಿತಾಯ ಆಗುತ್ತೆ? ಹಾಂ ಸರ್, ಮೊದಲು 3 ವರ್ಷ ನಾವು ಅದೇ ಏನೂ ಇಲ್ಲ ಸರ್, ನಾವೇ ಕೈಯಿಂದನೇ ಖರ್ಚು ಮಾಡಿ ಮಾಡಿದ್ವಿ. ಅದರದ್ದು ಜನಗಳು ಸಂಪರ್ಕ ಮಾಡಿ ಮಾಡಿ ಮಾಡಿ ಮಾಡಿ ಇಷ್ಟು ವರ್ಕು ನಾವು ಬೇರೆ ಕ್ಷೇತ್ರದಲ್ಲಿ ಮಾಡಿದರೆ ತುಂಬಾ ಬೇರೆ ಥರ ಇತ್ತು, ಬಟ್ ಆದರೆ ನಾವು ಇದನ್ನು ಬಿಡಬಾರ್ದು ಅಂತ ಮಾಡ್ಕೊಂಡು ಹೋಗ್ತಿರೋದ್ರಿಂದ ನಮಗೆ ಇತ್ತೀಚೆಗೆ ನಾವು ಮಾಡಿದ್ದ ಶ್ರಮಕ್ಕೆ ಫಲ ಬರ್ತಾ ಇದೆ ಸರ್. ನಮ್ಮದು ಏನು ಮಾರ್ಜಿನ್, ನಾವೇನು 10% ನಾವೇನು ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟು ನಮಗೆ ದೇವ್ರ ದಯದಿಂದ ಬರ್ತಾ ಇದೆ ಸರ್. ಈಗ ಈ ಕಾರ್ಯಕ್ರಮ ಕೇಳೋಂಥ ರೈತರು, ಗ್ರಾಹಕರು, ಸಹಕಾರ ಸಂಘದರು, ಮಹಿಳಾ ಸಂಘದರು ಇದ್ರ ಬಗ್ಗೆ ಆಸಕ್ತಿ ತೋರಿಸಿ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ಇದನ್ನು ಕೇಳಿ ಯಾವುದೇ ಸಂಘದವರಾದರೂ ಅಥವಾ ರೈತರು ನಾವು ಏನಾದರೂ ಇದರಲ್ಲಿ ಮೌಲ್ಯವರ್ಧಿತ ಮಾಡಿ ನಾವೇ ಸ್ವಂತಕ್ಕೆ ಮಾಡ್ತೀವಿ ಅಂದ್ರೂ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ, ಅಥವಾ ನಮ್ಮ ಮೂಲಕ ನಮ್ಮದನ್ನು ತೊಗೊಂಡವ್ರು ಮಾಡಿಕೊಡ್ತೀವಿ ಅಂದ್ರೂ ಮಾಡಿಕೊಡ್ತೀವಿ. ಏನು ವ್ಯವಸ್ಥೆಯಲ್ಲಿ ಇವಾಗ ಇದ್ದಾವೆ ಅದರಿಂದ ಅವ್ರಿಗೆ ಏನು ಉತ್ತಮ ಮಾಡ್ಕೋಬೋದು ಅವರು, ಅದೆಲ್ಲದಕ್ಕೂ ನಮ್ಮ ಸಹಕಾರ ಇದ್ದೇ ಇರುತ್ತೆ ಸರ್. ಅವರು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ಸಂಪರ್ಕ ಸಂಖ್ಯೆ 8892899024. ಈ ನಂಬರಿಗೆ ಯಾರೇ ಕರೆ ಮಾಡಿದ್ರು ಅವರಿಗೆ ಸಹಾಯ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ ಸರ್. ರೈತ ಬಾಂಧವರೇ, ಇದು ದಾವಣಗೆರೆಯ ಪ್ರಕೃತಿ ನೈಸರ್ಗಿಕ ಸಂಸ್ಥಾಪಕರಾದ KM ವಿವೇಕಾನಂದಯ್ಯವರ ಮೊಬೈಲ್ ಸಂಖ್ಯೆ 8892899024. ಈ ನಂಬರ್ಗೆ ಫೋನ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಬಹಳ ಸಂತೋಷ ವಿವೇಕಾನಂದಯ್ಯವರೇ, ಇದುವರೆಗೂ ನೀವು ಸಾಕಷ್ಟು ಸಿರಿಧಾನ್ಯ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಿ ಅದರ ಉಪಯೋಗದ ಬಗ್ಗೆ ಮಾರಾಟದ ಬಗ್ಗೆ ಸಾಕಷ್ಟು ಅರಿವು ಮೂಡಿಸೋಂಥ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದನ್ನೆಲ್ಲ ಮಾಡಿನೂ ಕೊಡ್ತಾ ಇದ್ರೆ ಸಾಕಷ್ಟು ಜನಕ್ಕೆ, ಇದರಿಂದ ಸಾಕಷ್ಟು ಜನ ಅನುಕೂಲಗಳು ಪಡ್ಕೊಳ್ಳಿ. ಇಲ್ಲಿವರೆಗೂ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದು ಎಲ್ಲರಿಗೂ ಉಪಯೋಗ ಆಗಿದೆ ಈ ಮಾಹಿತಿ ಅಂತ ನಂಬಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ಸಿರಿಧಾನ್ಯಗಳ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಅವುಗಳ ಉಪಯೋಗ ಕುರಿತು ದಾವಣಗೆರೆಯ ಕೃಷಿಕ KM ವಿವೇಕಾನಂದಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ. ಮೊದಲಿಗೆ ಕೊಟ್ಟೂರಿನ ವರದಿ. ಕಡಲೆಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,575 ರೂಪಾಯಿಗಳಿಂದ ಗರಿಷ್ಠ 4,705 ರೂಪಾಯಿಗಳು. ಹರಳು ಬೀಜ ಕನಿಷ್ಠ ಮತ್ತು ಗರಿಷ್ಠ 6,821 ರೂಪಾಯಿಗಳು. ಅಲಸಂದೆ 6,182 ರೂಪಾಯಿಗಳಿಂದ 6,201 ರೂಪಾಯಿಗಳು. ಜೋಳ 1,700 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಮೆಕ್ಕೆಜೋಳ 1,455 ರೂಪಾಯಿಗಳಿಂದ 2,226 ರೂಪಾಯಿಗಳು. ರಾಗಿ 1,412 ರೂಪಾಯಿಗಳಿಂದ 2,152 ರೂಪಾಯಿಗಳು. ತೊಗರಿ 1,909 ರೂಪಾಯಿಗಳಿಂದ 3,112 ರೂಪಾಯಿಗಳು. ಇನ್ನು ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಅಲಸಂದೆ ಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 5,500 ರೂಪಾಯಿಗಳಿಂದ ಗರಿಷ್ಠ 6,190 ರೂಪಾಯಿಗಳು. ಅವರೆ 3,211 ರೂಪಾಯಿಗಳಿಂದ 4,600 ರೂಪಾಯಿಗಳು. ಕಡಲೆಕಾಳು 4,109 ರೂಪಾಯಿಗಳಿಂದ 4,812 ರೂಪಾಯಿಗಳು. ಹೆಸರುಕಾಳು ಕನಿಷ್ಠ ಮತ್ತು ಗರಿಷ್ಠ 5,250 ರೂಪಾಯಿಗಳು. ನೆಲಗಡಲೆ ಶೇಂಗಾ 4,019 ರೂಪಾಯಿಗಳಿಂದ 6,649 ರೂಪಾಯಿಗಳು. ಹುರುಳಿಕಾಳು ಕನಿಷ್ಠ ಮತ್ತು ಗರಿಷ್ಠ 4,075 ರೂಪಾಯಿಗಳು. ಮೆಕ್ಕೆಜೋಳ 1,269 ರೂಪಾಯಿಗಳಿಂದ 2,274 ರೂಪಾಯಿಗಳು. ಸೂರ್ಯಕಾಂತಿ 6,409 ರೂಪಾಯಿಗಳಿಂದ ಗರಿಷ್ಠ 7,339 ರೂಪಾಯಿಗಳು. ತೊಗರಿ 2,136 ರೂಪಾಯಿಗಳಿಂದ ಗರಿಷ್ಠ 5,269 ರೂಪಾಯಿಗಳು. ಜಗಳೂರು ಮಾರುಕಟ್ಟೆಯಲ್ಲಿ ರಾಗಿ ಧಾರಣೆಯನ್ನು ನೋಡೋದಾದರೆ 1,600 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಇನ್ನು ದಾವಣಗೆರೆ ಮಾರುಕಟ್ಟೆ ನೋಡೋದಾದರೆ ಸೇಬು ಪ್ರತಿ ಕ್ವಿಂಟಲ್ಗೆ 6,500 ರೂಪಾಯಿಗಳಿಂದ 7,500 ರೂಪಾಯಿಗಳು. ಬೂದಗುಂಬಳ 800 ರೂಪಾಯಿಗಳಿಂದ 1,200 ರೂಪಾಯಿಗಳು. ಬಾಳೆಹಣ್ಣು 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಹುರುಳಿಕಾಯಿ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು. ಬೀಟ್ರೋಟ್ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು. ಹಾಗಲಕಾಯಿ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು. ಸೋರೆಕಾಯಿ 800 ರೂಪಾಯಿಗಳಿಂದ 1,200 ರೂಪಾಯಿಗಳು. ಬದನೆಕಾಯಿ 300 ರೂಪಾಯಿಗಳಿಂದ 500 ರೂಪಾಯಿಗಳು. ಗೋರಿಕಾಯಿ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು. ಎಲೆಕೋಸು 600 ರೂಪಾಯಿಗಳಿಂದ 1,000 ರೂಪಾಯಿಗಳು. ಕ್ಯಾರೆಟ್ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಹೂಕೋಸು 400 ರೂಪಾಯಿಗಳಿಂದ 800 ರೂಪಾಯಿಗಳು. ಸಪೋಟೊ 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು. ಸೌತೆಕಾಯಿ 800 ರೂಪಾಯಿಗಳಿಂದ 1,200 ರೂಪಾಯಿಗಳು. ಬೆಳ್ಳುಳ್ಳಿ 5,000 ರೂಪಾಯಿಗಳಿಂದ 6,000 ರೂಪಾಯಿಗಳು. ದ್ರಾಕ್ಷಿ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು. ಅವರೆಕಾಯಿ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 4,000 ರೂಪಾಯಿಗಳಿಂದ 4,500 ರೂಪಾಯಿಗಳು. ಗೆಜ್ಜೆ ಶೇಂಗಾ 1,500 ರೂಪಾಯಿಗಳಿಂದ 2,500 ರೂಪಾಯಿಗಳು. ನವಿಲುಕೋಸು 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು. ಬೆಂಡೆಕಾಯಿ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು. ನಿಂಬೆಹಣ್ಣು 2,300 ರೂಪಾಯಿಗಳಿಂದ 3,000 ರೂಪಾಯಿಗಳು. ಮೆಕ್ಕೆಜೋಳ 2,105 ರೂಪಾಯಿಗಳಿಂದ 2,182 ರೂಪಾಯಿಗಳು. ಮೋಸಂಬಿ 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು. ಈರುಳ್ಳಿ 500 ರೂಪಾಯಿಗಳಿಂದ 1,900 ರೂಪಾಯಿಗಳು. ಕಿತ್ತಳೆ 400 ರೂಪಾಯಿಗಳಿಂದ 5,000 ರೂಪಾಯಿಗಳು. ಪಪ್ಪಾಯಿ 1,000 ರೂಪಾಯಿಗಳಿಂದ 2,000 ರೂಪಾಯಿಗಳು. ಅನಾನಸ್ 1,200 ರೂಪಾಯಿಗಳಿಂದ 2,000 ರೂಪಾಯಿಗಳು. ದಾಳಿಂಬೆ 3,500 ರೂಪಾಯಿಗಳಿಂದ 4,500 ರೂಪಾಯಿಗಳು. ಆಲೂಗಡ್ಡೆ 1,400 ರೂಪಾಯಿಗಳಿಂದ 1,800 ರೂಪಾಯಿಗಳು. ರಾಗಿ 1,860 ರೂಪಾಯಿಗಳಿಂದ 1,880 ರೂಪಾಯಿಗಳು. ಹೀರೆಕಾಯಿ 1,400 ರೂಪಾಯಿಗಳಿಂದ 1,800 ರೂಪಾಯಿಗಳು. ಸುವರ್ಣಗೆಡ್ಡೆ 2,200 ರೂಪಾಯಿಗಳಿಂದ 2,800 ರೂಪಾಯಿಗಳು. ಕಲ್ಲಂಗಡಿ 800 ರೂಪಾಯಿಗಳಿಂದ 1,500 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಅಲಸಂದೆ ಕಾಳು 5,029 ರೂಪಾಯಿಗಳಿಂದ 6,205 ರೂಪಾಯಿಗಳು ಗರಿಷ್ಠವಾಗಿರುತ್ತದೆ. ಸಜ್ಜೆ 1,972 ರೂಪಾಯಿಗಳಿಂದ 2,442 ರೂಪಾಯಿಗಳು. ಬೀಟ್ರೋಟ್ 1,000 ರೂಪಾಯಿಗಳಿಂದ 1,200 ರೂಪಾಯಿಗಳು. ಕಡಲೆಕಾಳು 3,778 ರೂಪಾಯಿಗಳಿಂದ 5,589 ರೂಪಾಯಿಗಳು. ಉದ್ದಿನಕಾಳು 5,329 ರೂಪಾಯಿಗಳಿಂದ 6,100 ರೂಪಾಯಿಗಳು. ಎಲೆಕೋಸು 1,500 ರೂಪಾಯಿಗಳಿಂದ 1,700 ರೂಪಾಯಿಗಳು. ಹಾಗೆಯೇ ಸೌತೆಕಾಯಿ ₹1,000 ₹1,200, ಹಸಿರು ಮೆಣಸಿನಕಾಯಿ ₹4,000 ₹5,000, ಹಸಿ ಶುಂಠಿ ₹4,500 ₹5,000, ಮೆಕ್ಕೆಜೋಳ ₹1,800 ₹2,200, ನವಣೆ ₹2,500 ₹3,051, ಮೂಲಂಗಿ ₹1,000 ₹1,200, ಟೊಮ್ಯಾಟೊ ₹300 ₹400, ತೊಗರಿ ₹2,069 ₹6,059. ಹರಪನಹಳ್ಳಿ ಮಾರುಕಟ್ಟೆಯಲ್ಲಿ ರಾಗಿ ಧಾರಣೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ₹1,800 ಗರಿಷ್ಠ ₹1,860. ಪೇಟೆ ಧಾರಣೆ ನೋಡಿ ಕೇಳಿದ್ರಿ. ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಗಜಮುಖನೇ ಗರ್ಭ ಶ್ರೀಗಣನಾಥ